ಈ ಹೆಸರುಗಳಿದಾವೆ ಇದಾವ ಸರ್ ಟೋಟಲ್ ಆಗಿ. ಅಂದ್ರೆ ಬರತನರ್ ನಾವು ಸ್ವಲ್ಪ ಪೂರ್ವಕ ಅನಾರೋಗ್ಯದಿಂದ ಸ್ವಲ್ಪ ತೀರ್ಕೆಂದ್ರೆ ಸರ್ ಮೂರು ಜನ ಮಾತ್ರ ಮನೇಲಿ ಇದೀವಿ ಸರ್. ಹೌದಾ ಸರ್? ರಾಮ ಲಕ್ಷ್ಮಣ ಶತ್ರುಘ್ನ ಮೂರು ಜನ ಒಟ್ಟಿಗೆ ಕೂಡಿದ್ರಿ? ಹೌದು ಸರ್ ಒಟ್ಟಿಗೆ ಇದ್ದೇವೆ. ಹ್ಮ್ ಸರ್. ಈಗ ರಾಮಾಯಣದ ರಾಮನ ಹಾಗೆ ಕಷ್ಟ ಕಾರ್ಪಣ್ಯಗಳು ಜಾಸ್ತಿ ಇದಾವಂತನ ಹೇಗೆ ಸರ್? ಕಷ್ಟ ಕಾರ್ಪಣ್ಯ ಏನು ಸರ್, ವನವಾಸನ ಇದೆ ಸರ್, ಆದ್ರೆ ಒಟ್ಟಿಗೆ ಬಟ್ಟಿ ಏನ್ ತೊಂದರೆ ಇಲ್ಲ ಸರ್. ಹೌದ್ ಸರ್. ವನವಾಸ ಅಂದ್ರೆ ಯಾವ ಅರ್ಥದಲ್ಲಿ? ಯಾವ ಅರ್ಥದಲ್ಲಿ ಅಂದ್ರೆ ಸರ್ ನಾವು ಮುಂದೆ ಹೇಳಲ್ಲ ಸರ್, ಹಿಂದೆ ಬೀಳಲ್ಲ ಸರ್. ಹ್ಮ್ ಸರ್. ಈ ಹಂತದಲ್ಲಿ ಹೌದ್ ಸರ್ ನಮ್ದು ಕೃಷಿ. ಈಗ ನಿಮ್ಮ ಮೂಲ ತಂದೆ ನಿಮ್ಮ ತಾತನವ್ರ ಕಾಲದಿಂದಲೂ ಕೃಷಿಯನ್ನೇ ನಂಬ್ಕೊಂಡ್ ಬಂದಿದ್ದೀರಾ? ಹೌದ್ ಸರ್, ಕೃಷಿಯನ್ನೇ ಹೆಚ್ಚು ಅವಲಂಬಿತವಾಗಿದ್ದೀವಿ ಸರ್ ನಾವು. ಈಗ ನಿಮ್ಮ ಕುಟುಂಬಕ್ಕೆ ಎಷ್ಟು ಭೂಮಿ ಇದೆ ಸರ್? ನಾವು 2 ಎಕರೆ 28 ಗುಂಟಿ ಇದೆ ಸರ್, ಆದ್ರೆ 3 ಎಕರೆ ಬೇರೆ ಕಡೆ ಇದೆ ಸರ್, ಅದು ಹೊರಭೂಮಿ ಸರ್. 3 ಎಕರೆ 8 ಗುಂಟಿ ಇದೆ ಸರ್ ನಮ್ಮ ಅಪ್ಪರ ಹೆಸರಲ್ಲಿ ಇದ್ದು. ಈಗ 2 ಎಕರೆ 28 ಗುಂಟಿ ಏನಿದೆ ಸರ್, ಅದು ನಾವು ಇಲ್ಲಿ ಪಂಪ್ ಸೆಟ್ ಅಂದ್ರೆ ನೀರಾವರಿ ಮಾಡ್ತಿದ್ವಿ ಸರ್. ಹೌದ್ ಸರ್. ನೀರು ಕೊಳವೆ ಬಾವಿ? ಹೌದ್ ಸರ್, ಕೊಳವೆ ಬಾವಿನ ಹಾಕ್ಸಿದ್ವಿ ಸರ್. ಎಷ್ಟು ಬಿದ್ದಿದೆ ನೀರು ಸರ್? ಬರೇ ನಾವು ಎಲ್ಲಿ ನಮ್ಮ ಕರ್ನಾಟಕದಲ್ಲಿ ಇದೆ ಸರ್, 14 ಫೀಟ್ ನೀರು ಬಿದ್ದಿದೆ ಸರ್, 40 ಫೀಟ್ ಹಾಕ್ಲಿಲ್ಲ ಸರ್ ಅವರು. ಬರೀ 14 ಅಡಿಗೆ ನೀರು ಬಿದ್ದಿದೆ? ಹೌದು ಸರ್, ನೀರು ಬಿದ್ದಿದೆ, ಆದ್ರೆ 40 ಫೀಟ್ ಹಾಕಿದೆ ಸರ್. ಇವರದೇ 3 ಪೈಪ್ ಇದೆ ಸರ್. ಹ್ಮ್ ಸರ್. ಅಷ್ಟೇ? ಹ್ಮ್ ಸರ್. 25 ವರ್ಷ ಸರ್ ಈ ರನ್ನಿಂಗ್. ಅದು ಎಲ್ಲೂ ನೀರು ಕಡಿಮೆ ಆಗಿಲ್ಲ? ಇಲ್ಲ ಸರ್, ಯಾವತ್ತಿಗೆ ನೀವು 24 ಅವರ್ಸ್ ನೀವು ಅದ್ ಮಾಡಿದ ಸರ್ ಒಂದೇ ನೀರು. ಅಷ್ಟೇ? ಹ್ಮ್ ಸರ್. 3.5 ಇಂಚ್ 2.5 ಇಂಚ್ ಫುಲ್. ಗಂಗಮ್ಮ ಒಲಿಯೋದಂದ್ರೆ ಹಿಂಗೇನ ಸರ್? ಅದು ನನಗೆ ಗೊತ್ತಿಲ್ಲ ಸರ್, ದೇವ್ರಿಗೆ ಗೊತ್ತಿಲ್ಲ ಸರ್. ಹ್ಮ್ ಸರ್. ಅಲ್ಲ, ಕೆಲವ್ರಿಗೆ ಎಷ್ಟೋ ಆಳಕ್ಕೆ ಬೋರ್ ಕೊರೆದ್ರು ಸಹಿತ ನೀರು ಸಿಗಲ್ಲ ಅಂತ. ಅದು ಗಂಗಾದೇವಿ ಪುಣ್ಯ ಸರ್, ನಮ್ದು ದೇವರು ಹಿರಿಯರು ಮಾಡಿದ ಪುಣ್ಯ ಸರ್ ನಮ್ಗೆ. ಸರ್, ಈಗ ನಿಮ್ಗೆ 2 ಎಕರೆ 28 ಗುಂಟೆ ಭೂಮಿ ಇದೆ ಅಂತ ಹೇಳಿದ್ರೆ ಏನೇನ್ ಬೆಳಿತಾ ಇದ್ರಿ ಶತ್ರುಘ್ನ? ಸರ್, ನಾವು ಹೆಚ್ಚಾಗಿ ಅಂದ್ರೆ ಭತ್ತ ಒಂದೇ ಬೆಳೆ ಸರ್ ನಾವು ಬೆಳೆಯೋದು. ಅದು ಒಂದೇ ಪೈರ್ ಮಾತ್ರ ಮಾಡ್ತೇವೆ ಸರ್ ಭತ್ತ. ಉಳಿದ ತೇಗು, ತೆಂಗು, ಮಾವು ಇದು ಏನಿದೆ ಸರ್, ಇವು ನಮ್ಗೆ ಹಂಗ ಸಕಾಲಕ್ಕೆ ಇರ್ತಾವ ಸರ್. ಈಗ ನಿಮಗೆ ಕಾಲುವೆ ನೀರು ಬರಲ್ಲ? ಇಲ್ಲ ಸರ್, ಕಾಲುವೆ ನೀರು ಇಲ್ಲ ಸರ್. ಪಂಪ್ಸೆಟ್ ನೀರು ಬರಲ್ಲ? ಇಲ್ಲ ಸರ್. ಪಂಪ್ಸೆಟ್ ನೀರು ಮಾತ್ರ ನೀವು ಬಳಕೆ ಮಾಡ್ಕೊಳ್ತಾ ಇದ್ರಿ? ಹೌದ್ ಸರ್. 2 ಎಕರೆ ಭತ್ತ ಹಾಕ್ತೀರಾ? ಹ್ಞೂ, 2 ಎಕರೆ 28 ಗುಂಟು ಭತ್ತ. ಅಷ್ಟು ಭತ್ತ? ಹೌದು ಸರ್. ಯಾವ ತಳಿ ಭತ್ತ ನೀವು ಹೆಚ್ಚಾಗಿ? ಸೋನಮಸರಿ ಸರ್. ಸೋನಮಸರಿ? ಹೌದು ಸರ್. ಊಟಕ್ಕೆ ಬೇಕಾಗುವಂತ ಅದು ನಮ್ಮ ಮನೆಗೆ ಅಷ್ಟೇ ಬೆಳೆ? ಹಾಂ ಸರ್, ಅದನ್ನು ಮಾರಲ್ಲ ಸರ್ ನಾವು. ಅಷ್ಟು ಮಾರಲ್ಲ? ಇಲ್ಲ ಸರ್, ಒಂದು ಕಾಳು ಒಂದು ಚೀಲ ಕೂಡ ಮಾರಲ್ಲ ಸರ್ ನಾವು. ವರ್ಷ ಪೂರ್ತಿ ನಮ್ಗೆ ಮನೆ ನಿಮಗೆ ಬೇಕಾದ? ಹೌದು ಸರ್. ಅದ ನಾವು ಖರ್ಚಿ ಬೇಕಾದ್ರೆ ಒಂದು 5-10 ಚೀಲ ಮಾರ್ತದೆ ಸರ್. ಟೋಟಲ್ ಆಗಿ 30-35 ಚೀಲ ಬರ್ತದೆ ಸರ್ ನಮ್ಗೆ ಎಕರೆಕ. ಅಷ್ಟೇ ಸರ್. ನಾವು ಬರೀ ನಿಮ್ಮ ಮನೇಲಿ ಅಕ್ಕಿಯನ್ನ ಊಟ ಮಾಡೋದ? ಇಲ್ಲ ಸರ್, ಜೋಳ, ಸಜ್ಜೆ ಇವೆಲ್ಲವೂ. ಅದ್ರ ಜೊತೆ ಜೋಳ ಇಲ್ಲ ಸರ್ ನಾವು ಕೊಣ್ತೇವೆ ಸರ್. ನೀವು ಸರ್ ಅದು ಅದು ಸವಳು ಮತ್ತು ಉಸುಗು ಮಿಶ್ರಿತ ಭೂಮಿ ಆದ್ರಿಂದ ಬೆಳೆಯಲ್ಲ ಸರ್ ನಾನು. ಅಂದ್ರೆ ಅಲ್ಲಿ ಜೋಳ ಬೆಳೆಯಕ್ ಬರಲ್ಲ? ಇಲ್ಲ ಸರ್. ಜೋಳಕ್ಕೆ ಪ್ರಯೋಗ ಮಾಡಿದೀವಿ ಸರ್, ಆದ್ರೆ ಅದು ಬಿಳಿ ತರ ಆಗ್ಬಿಡ್ತು ಸರ್ ಜೋಳ. ಆ ಮಲ್ಲಿಗೆ ಏನ ಹೊಡಿತು ಅಂತಾರಲ್ಲ ಸರ್, ಆ ತರ ಆಗ್ಬಿಡ್ತ್ರಿ. ಹಾಗಾಗ್ಬಿಟ್ರಿ? ಅದಕ್ಕಾಗಿ ಆಗಲ್ಲ ಸರ್, ಸಜ್ಜೆ ಆಗುತ್ತೆ ಸರ್. ಸಜ್ಜೆ ಆಗುತ್ತೆ, ಸಜ್ಜೆ ಚೆನ್ನಾಗಿ ಬರ್ತದೆ, ಚೆನ್ನಾಗಿ ಬರ್ತದೆ ಸರ್ ಸಜ್ಜೆ. ಈಗ ಭತ್ತವನ್ನು ಯಾವ ಪದ್ಧತಿಯಲ್ಲಿ ಬೆಳೀತಾ ಇದ್ರಿ ಸರ್? ಭತ್ತವನ್ನು ನಾವು ಪೂರ್ಣವಾಗಿ ನಾವು ಈ ರೈತ ಸಂಪರ್ಕ ಕೇಂದ್ರದಲ್ಲಿ ಒಂದು 700 ರೂಪಾಯಿ ಒಂದು ಚೀಲ ಇತ್ತು ಸರ್, ಇವಾಗ 1100 ರೂಪಾಯಿ ಆಗಿದೆ ಸರ್. ಏನು ಒಂದು ಭತ್ತದ ಬೀಜ ಸರ್ ಚೀಲ, ಒಂದು ಚೀಲಕ್ಕೆ 30 ಕೆಜಿ ಸರ್. 30 ಕೆಜಿ ಅದನ್ನ 2 ಚೀಲ ತಗೊಂಡ್ಬರ್ತದೆ ಸರ್. 2 ಚೀಲದಲ್ಲಿ ನಾವು ಪೂರ್ತಿ 2 ಎಕರೆ 28 ಗುಟ್ಟಿಗೆ ಹಾಕಿದ್ ಸರ್. ಹೌದ್ ಸರ್. ಅಂದ್ರೆ ಮೊದಲು ಮಡಿ ಹಾಕೊಂತೀರಾ? ಸಸಿ ಮಡಿ? ಹಾ ಸರ್, ಸಸಿ ಮಡಿಯನ್ನೇ ಹಾಕಿಂತೀವಿ ಸರ್. ಫಸ್ಟ್ ಗೆ ಅದನ್ನ ಸರ್ ನಾವ್ ಏನ್ ಮಾಡ್ತೀವಿ ಅಂದ್ರೆ ಒಂದು ಗುಂಡಿಯನ್ನ ತೋಡಿ ಸರ್, ನೀರು 3 ದಿವಸ ನೆನೆಯಿಡ್ತು ಸರ್ ಬೀಜ ತಂದ್ಮೇಲೆ, ಆರ್ ಎಸ್ ಕೆದಿಂದ ತಂದ್ಮೇಲೆ ಅದನ್ನ ಒಂದು ಬ್ಯಾರಲಲ್ಲಿ ನೀರ್ ಹಾಕಿ ಸರ್, ಅವ್ ಎರಡು ಬೀಜ ಒಂದೊಂದು ಬ್ಯಾರ್ಲಿಗೆ ಹಾಕ್ತೇವೆ ಸರ್. ಒಂದ್ ಚೀಲ ಒಂದು ಬ್ಯಾರ್ಲಿಗೆ, ಇನ್ನೊಂದು ಬ್ಯಾರ್ಲಿಗೆ ಒಂದ್ ಚೀಲ ಸರ್. ಟೋಟಲ್ ಆಗಿ 2 ಬ್ಯಾರ್ಲಿ. ಯಾಕೆ ನೆನೆ ಇಡ್ಬೇಕದು? ಅದು ಯಾಕಂದ್ರ ಸರ್ ಅದು ನೆನೆ ಇಟ್ರೆ ಚೆನ್ನಾಗಿ ಬರ್ತದೆ ಸರ್, ಅದ್ರ ಬೀಜ ಮೊಳಕೆ ಉತ್ತಮವಾಗಿ ಬರ್ತದೆ ಸರ್. ಬೀಜೋಪಚಾರ ಮಾಡ್ತೀರಾ ಸರ್? ಬೀಜೋಪಚಾರ ಮಾಡ್ತೀವಿ ಸರ್. ಯಾವ ರೀತಿ ಮಾಡ್ತೀರಿ ಸರ್? ಬೀಜೋಪಚಾರ ಅಂದ್ರೆ ನಾವು ನೀರಲ್ಲಿ ನೆನೆ ಹಾಕ್ತೇವೆ ಸರ್. ನೆನೆ ಹಾಕಿ ಆಮೇಲೆ ಅದನ್ನ 2 ದಿವಸ 24 ಗಂಟೆ ಅದಕ್ಕೆ ಟೈಮ್ ಬೇಕು ಸರ್, ಅದು ಬೀಜ ನೆನಿಬೇಕಾದ್ರೆ. ಅದು ಚೆನ್ನಾಗಿ ನೆನೆದ ಮೇಲೆ ನೋಡ್ತೀವಿ ಸರ್ ಅದು ಸ್ವಲ್ಪ ಬಿಸಿ ಆಗಿದೆ ತಣ್ಣಗಿದೆ ಅಂತ ಹೇಳಿ ಅದನ್ನು ಒಂದು ಗುಂಡಿಯಲ್ಲಿ ತೋಡಿ ಸರ್, ನಾವು ತಿಪ್ಪಿ ಗುಂಡಿಯಲ್ಲಿ ಹಾಕ್ತೇವೆ ಸರ್. ಅದನ್ನ ಅವು 2 ಚೀಲದಲ್ಲಿ ತುಂಬಿ ನೀರೆಲ್ಲ ಇಳಿದ್ಮೇಲೆ ಒಂದು ಗುಂಡಿಯಲ್ಲಿ ಹಾಕ್ತೇವೆ ಸರ್. ಅದು ಒಂದು 6-8 ತಾಸು ಸರ್ ಆ ತಿಪ್ಪಿಯಲ್ಲಿ ಇಟ್ಟರೆ ಬೆಳಿಗ್ಗೆ ನೋಡಿದ್ರೆ ಆಗ್ಲೇ ಮೊಳಕೆ ಬಂದಿರುತ್ತೆ ಸರ್. ಹ್ಮ್, ಸಾಮಾನ್ಯವಾಗಿ 1/4 ಇಂಚ್ ಮೊಳಕೆ ಬಂದಿರ್ತದೆ. ಹ್ಮ್ ಸರ್. ಆಮೇಲೆ ಅವು ಅದನ್ನ ಮಡಿ ಸರ್ ನಾವು ರೆಡಿ ಮಾಡ್ಕೊಂಡಿರ್ತೀವಿ ಸರ್ ಹೊಲದಲ್ಲಿ. ಅದನ್ನೆಲ್ಲ ಸಲಿಕಿಲ್ ಕಡ್ದು ಅದೆಲ್ಲ ರೆಡಿ ಮಾಡಿರ್ತೀವಿ ಸರ್. ಒಂದ್ ಮಡಿ ಹೊತ್ತದ ಸರ, ಅಂದ್ರೆ ಒಂದ್ 20 ಫೀಟ್ ಜಾಗ ಸರ, ಅದ ಸುತ್ತಳತೆ ಒಂದ್ 10 ಫೀಟ್ ಆಗಲ್ಲ ಸರ, 20 ಫೀಟ್ ಉದ್ದ ಸರ, ಆ ತರ ಹಾಕ್ಯಂದ ಸರ ಅವು ಅದು ಇಷ್ಟ ಹಾಕಿದ್ರೆ ನಮ್ಗೆ 2 ಎಕರೆ 28 ಕೋಟಿಗೆ ಆಗ್ತದೆ ಸರ್. ಹೌದು ಸರ್. ಈಗ ಮಡಿ ಮಾಡಿರ್ತಿರಲ್ಲ, ಮಡಿಗೆ ಏನಾದ್ರೂ ಗೊಬ್ಬರ ಗಿಬ್ಬರ ಕೊಡ್ತೀರಿ ಹೇಗೆ? ಫಸ್ಟಿಗೆ ಹಾಕಿರ್ತೀವಿ ಸರ್ ನಾವು, ಗೊಬ್ಬರ ಏನಾಗಕ್ಕಲ್ಲ ಸರ್, ಜಿಂಕ್ ಅಷ್ಟೇ ಉದ್ದಿರೋದು ಸರ್ ನಾವು. ಆಮೇಲೆ ಫಸ್ಟಿಗೆ ನಾವು ಮಡಿ ಮಾಡ್ಬೇಕಾದ್ರೆ ಸರ, ಒಂದ್ 8 ದಿವಸ ಮುಂಚಿತವಾಗಿ ನಾವು ಸಾವಯವ ಗೊಬ್ಬರನ ಒಂದ್ 3 ತಿಂಗಳು ತಯಾರು ಮಾಡಿರ್ತೀವಿ ಸರ್ ನಾವು. 3 ತಿಂಗಳು ತಯಾರು ಮಾಡಿದಂತ ಸಾವಯವ ಗೊಬ್ಬರನ ಅದಕ್ಕೆ ಹಾಕಿ ರೆಡಿ ಮಾಡಿರ್ತೀವಿ ಸರ್. ಸಾವಯವ ಗೊಬ್ಬರ ಅಂದ್ರೆ ಏನು ಸರ್? ಸಾವಯವ ಗೊಬ್ಬರ ಅಂದ್ರೆ ನಾವ್ ಯಾವ ರೀತಿ ಮಾಡ್ತೀವಿ ಅಂದ್ರೆ, ಈಗ ಚಳ್ಳೆ ಗಿಡ ಅಂತ ಬರುತ್ತೆ ಸರ, ಆಮೇಲೆ ಕಾನಿಗಿನ ಗಿಡ, ಬೇನಿ ಗಿಡ, ಆಮೇಲೆ ಕಸ ವಿಲೇವಾರಿ ಏನ್ ಮಾಡಲ್ಲ ಸರ್ ನಾವು. ಒಂದು ಗುಂಡಿಯನ್ನು ತೋಡಿ 20 ಫೀಟ್ ಒಂದು ಗುಂಡಿಯನ್ನು ತೋಡಿ ಅದರಲ್ಲಿ ಹಾಕಿರ್ತೀವಿ ಸರ್. ಅಂದ್ರೆ ಜೈವಿಕ ಕಾಂಪೋಸ್ಟ್ ಗೊಬ್ಬರ? ಹೌದು ಸರ್, ಜೈವಿಕ ಕಾಂಪೋಸ್ಟ್ ಗೊಬ್ಬರನೇ ನಾವು ರೆಡಿ ಮಾಡೋದು ಸರ್. ಸ್ವಲ್ಪ ಜೈವಿಕ ಕಾಂಪೋಸ್ಟ್ ಗೊಬ್ಬರವನ್ನ ಸಿದ್ಧಪಡಿಸೋದು ಹೇಗೆ? ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಅದನ್ನ ಸರ್? ನಾವು 15 ವರ್ಷ ಆಯ್ತು ಸರ್. ಈಗ 15 ವರ್ಷದಿಂದ ಮಾಡ್ತಾ ಇದ್ರಲ್ವಾ ಸರ್, ಆ ಜೈವಿಕ ಕಾಂಪೋಸ್ಟ್ ಗೊಬ್ಬರವನ್ನ ಹೇಗೆ ತಯಾರಿಸುತ್ತಾ ಇದ್ದೀರಿ ಅದ್ ಸ್ವಲ್ಪ ಹಂತ ಹಂತವಾಗಿ ಹೇಳಿ ಸರ್. ಮೊದಲನೇದಾಗಿ ಸರ್, ನಾವು ಒಂದು 20 ಫೀಟ್ ಉದ್ದ 1 ಫೀಟ್ ಅಡಿ ತೆಗೆದಿದ್ದೀವಿ ಸರ್ ನಾವು. ಇವಾಗ ಏನ್ ಮಾಡಿದೀವಿ ಅಂದ್ರೆ, ಈಗ ಒಂದು 5-6 ವರ್ಷದಿಂದ ಅದನ್ನ ಅಡಿ ಮಾಡ್ತಾ ಇದೀವಿ ಸರ್. 2 ಫೀಟ್ ಅಡಿ ತೆಗಿತಿದ್ವಿ ಸರ್. ಅದರಲ್ಲಿ ಮೊದಲನೇದಾಗಿ ಆ ತೆಗ್ಗನ್ ತೆಗೆದು ಬಿಟ್ಟಿರ್ತದೆ ಸರ್, 20 ಫೀಟ್ ಉದ್ದ ತೆಗೆದು ಹಿಂಗ 10 ಫೀಟ್ ಅಗಲ ತೆಗೆದು ಸರ್, 2 ಫೀಟ್ ಅಡಿ ತೆಗೆದು ಅದರಲ್ಲಿ ಸಿಗ್ತಕ್ಕಂತ ಬೇವಿನ ಸೊಪ್ಪು, ಆಮೇಲೆ ಈ ಕಾನಿಗೆದ ಸೊಪ್ಪು, ಆಮೇಲೆ ಇದು ಸರ್ ಚಳ್ಳೆ ಗಿಡದ ಸೊಪ್ಪು, ಇವೆಲ್ಲ ತಂದು ಅದರಲ್ಲಿ ಹಾಕ್ತೀವಿ ಸರ್. ಮೂರೇ ಗಿಡ ಸರ್ ಅಲ್ಲಿ ಇರ್ತಕ್ಕಂತ ಅದು ಟೋಟಲ್ ಆಗಿ ಎಲ್ಲ ಗಿಡದ ಆ ಮಧ್ಯ ಸುತ್ತಮುತ್ತ ಯಾವ ಕಸದ ಗಿಡನೂ ಉಳಿಸಲ್ಲ ಸರ್. ಪಾರ್ಥೇನಿಯಂ ಸಹಿತ ಅದಕ್ಕೆ ಹಾಕ್ತೀರಾ? ಹೌದು ಸರ್, ಹಾಕ್ತೀವಿ. ಅಂದ್ರೆ ಸುತ್ತಮುತ್ತಲು ಯಾವುದೇ ಗಿಡ ಇರಲಿ ಅದಕ್ಕೆ ಹಾಕ್ಬಿಡ್ತೀವಿ ಸರ್. ಅಲ್ಲೆಲ್ಲ ಸ್ವಚ್ಛ ಮಾಡಿ ಅದಕ್ಕೆ ಹಾಕ್ತೀವಿ ಸರ್. ಹಂತ ಹಂತವಾಗಿ ಮಾಡ್ತೀರಾ ಹೇಗೆ ಅದು? ಲೇಯರ್ ಬೈ ಲೇಯರ್ ಸರ್. ಅಂತ ಅಂತವಾಗಿ ಮೊದಲು ಹಸಿ ಕಸ, ಮೊದಲೇ ಆಮೇಲೆ ಒಣ ಕಸ, ಈಗ ಮಾಡ್ತೀರಾ ಹೇಗೆ? ಇಲ್ಲ ಸರ್, ಫಸ್ಟ್ ಹಸಿ ಕಸನ ಹಾಕದ್ ಸರ್ ನಾವು. ಹಸಿ ಕಸ ಹಾಕ್ತೀವಿ ಸರ್. ಫಸ್ಟ್ ಅದು ಸ್ವಲ್ಪ ನೋಡಿದ್ ಸರ್, ಒಣಗಿತ್ತು ಅಂದ್ರೆ ಅದ್ರ ಮೇಲೆ ಮತ್ತೊಂದ್ ಕಸ ಹಾಕ್ತದ ಸರ್. ಒಣಗಿಲ್ಲ ಅಂದ್ರೆ ಮತ್ತೊಂದ್ ತಂದ ಹಂಗೆ ಹಾಕದ್ ಹಾಕದ್ ಸರ್. ಅದನ್ನ 3 ತಿಂಗಳವರೆಗೆ ಹಂಗ ಹಾಕದ್ ಹಾಕದ್ ಸರ್. ಅದು ಗೊಬ್ಬರ ಆಗಿದೆಯೋ ಇಲ್ವೋ ಅಂತ ಗೊತ್ತಾಗತ್ತೆ ಸರ್, 3 ತಿಂಗಳ ಆದ್ಮೇಲೆ ಗೊತ್ತಾಗತ್ತೆ ಸರ್ ನಮ್ಗೆ. ಪೂರ್ತಿ ಅದು ಕಸ ನೋಡ್ತೀವಿ ಸರ್, ಪುಡಿ ಪುಡಿ ಆಗಿದೆಯೋ ಇಲ್ಲ, ಇನ್ನೂ ಹಂಗ ಹಸಿ ಇದೆಯೋ. ಹ್ಞೂ ಸರ್, ಜಾಸ್ತಿ ಹಸಿಯೋ ಕಸನ ಜಾಸ್ತಿ ಹಾಕತ್ ಸರ್. ಈಗ ಹಸಿ ಕಸ, ಒಣ ಕಸ, ಹ್ಞೂ ಮೇಲೆ ಅದಕ್ಕೆ ಏನಾದ್ರು ನೀರ್ ಹಾಕೊಂತಿರ್ಬೇಕಾ? ಹಾ ಸರ್, ನೀರ್ ಹಾಕ್ತೀವಿ ಸರ್. ಯಾವಾಗ ಅಂದ್ರೆ 1 ತಿಂಗಳ ಆದ್ಮೇಲೆ ನೋಡ್ತೀವಿ ಸರ್, ಸ್ವಲ್ಪ ಒಣಗಿತ್ತು ಅಂದ್ರೆ ಅದ್ರ ಮೇಲೆ ನೀರ್ ಸಿಂಪಡಣೆ ಮಾಡ್ತೀವಿ ಸರ್. ಆ 20 ಫೀಟ್ ಆಗುವಷ್ಟು ಒಂದು 15-20 ಕೊಡ ನೀರ್ ಸುರ್ತೀವಿ ಸರ್. ಅದ್ರ ಮೇಲೆ 20 ಕೊಡ ನೀರ್ ಸುರಿವಿ, ಅದನ್ನ ಎಲ್ಲ ನೋಡ್ತೀವಿ ಸರ್. ಅದ ಒಳಗೆ ಇಳ್ಕೊಂಡಿರ್ತ ಸರ್ ನೀರ್, ಮೇಲೆ ಮಾತ್ರ ಹಸಿ ಕಸ ಹಂಗೆ ಇರ್ತದೆ ಸರ್. ಒಳಗಡೆ ನೀರೆಲ್ಲ ಹೋಗಿ ಅದು ಆಗ್ಲೇ ಗೊಬ್ಬರ ತರ ಬಂದ್ಬಿಟ್ಟಿರ್ತ ಸರ್ ಒಳಗಡೆ. ಹ್ಞೂ. ಸೊ ಆ ಗೊಬ್ಬರ ನಿಮಗೆ ಕೃಷಿ ಭೂಮಿ ಕೊಡೋಕೆ ಯೋಗ್ಯವಾಗಿರ್ತದೆ? ಅತ್ಯಂತ ಯೋಗ್ಯವಾಗಿರ್ತದೆ ಸರ್. ಹ್ಮ್ ಸರ್, ಅದು ಮುಖ್ಯವಾದ ಗೊಬ್ಬರ ಸರ್. ನಾವು ಈಗ ರಾಸಾಯನಿಕ ಗೊಬ್ಬರ ತರದಿರ್ಲಿ ಸರ್, ಅದಕ್ಕೇನಂದ್ರೆ ಜಾಸ್ತಿ ಸಾಂಕ್ರಾಮಿಕ ರೋಗಗಳು ಕೀಟನಾಶಕಗಳು ಹರಡ್ತಾವ ಸರ್. ನಾವು ಬರ್ತವೆ. ಹೌದು ಸರ್, ಈಗ ಸಾಂಕ್ರಾಮಿಕ ರೋಗ ಹಾಕೋದ್ರಿಂದ ಸರ್ ಅಕ್ಕಿಯನ್ನು ಉಣ್ಣ ನೋಡ್ರಿ ಸರ್, ಈಗ ಜಾಸ್ತಿ ಗೊಬ್ಬರ ಇವನ್ ತರ್ತವಲ್ಲ ಸರ್, ಗೊಬ್ಬರ ಹಾಕೋದ್ರಿಂದ ಹೆಚ್ಚಿನ ಕೀಟನಾಶಕ ನಾವು ಬೆಳೆಸೋದ್ರಿಂದ ಸರ್ ಅದಕ್ಕೆ ಸಾಂಕ್ರಾಮಿಕ ರೋಗಗಳು ಬರೋದ್ರಿಂದ ನಾನಾ ರೀತಿ ಹಣ್ಣು ಅದ್ ರೋಗ ಬರ್ತಾವ ಸರ್. ಆಮೇಲೆ ಅವು ಬಂದ ತಕ್ಷಣ ಸರ ನೆಲ್ ಕೆಳಗೆ ಬಿದ್ದು ಬಿಡ್ತು ಸರ್. ಹ್ಞೂ ಸರ್, ಆಮೇಲೆ ಹೊಟ್ಟೆ ನೋಯಕ್ ಶುರುವಾಗುತ್ತೆ ಸರ್. ನೀವು ನೋಡ್ರಿ ಬೇಕಾದ್ರೆ ಗೊಬ್ಬರ ಹೆಚ್ಚು ಯಾರು ಸಿಂಪಡಣೆ ಮಾಡ್ತಾರ, ಯಾರು ಕೀಟನಾಶಕ ಯಾರು ಸಿಂಪಡಣೆ ಮಾಡ್ತಾರ ಸರ್, ಅವು ಏನಂದ್ರೆ ಹೊಟ್ಟೆ ಸರಿಯಾಗಿ ತಿನ್ನೋಕೆ ಯೋಗ್ಯವಾದ ಆಹಾರ ಅಲ್ಲ ಸರ್. ಹ್ಞೂ ಸರ್. ಅಂದ್ರೆ ನೀವು ಸಾವಯವ ಕಾಂಪೋಸ್ಟ್ ಗೊಬ್ಬರಗಳನ್ನ ಬಳಸಿ ಸಾವಯವ ಒಳಸುರಿಗಳನ್ನೇ ಕೊಟ್ಟು ಭತ್ತವನ್ನ ಬೆಳೀತಾ ಇದ್ದೀರಿ. ಇದು ಊಟ ಮಾಡ್ಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಭತ್ತ ಬೆಳೀತಾ ಇದ್ದೀರಿ. ಹೌದಾ? ಈ ಕಾಂಪೋಸ್ಟ್ ಗೊಬ್ಬರ ಸಿದ್ಧತೆಯನ್ನು ಮಾಡಿಕೊಂಡ್ಮೇಲೆ ನಿಮ್ಮ ಭತ್ತಕ್ಕೆ ಅಥವಾ ನೀವು ಭತ್ತ ಬೆಳೆಯುವ ಭೂಮಿಗೆ ಯಾವಾಗ ಈ ಗೊಬ್ಬರವನ್ನು ಹೇಗೆ ಕೊಡ್ತೀರಿ? ಸರ್, ನಾವು ಹಂತವಾಗಿ ಮೊದಲನೇದಾಗಿ ಸಾವಯವ ಗೊಬ್ಬರ ಬಳಸ್ತಲ್ ಸರ್. ಫಸ್ಟ್ ಅದಾದ್ಮೇಲೆ ಒಂದು ಜಿಂಕ್ ಪೌಡರ್ ಒಯ್ತೀವಿ ಸರ್. ಜಿಂಕ್ ಪೌಡರ್ ಒಗದ್ಮೇಲೆ ನಾಟಿ ಅಂದ್ರೆ 29-35 ದಿವಸದ ತನಕ ನಾವು ಸಸಿನ ಬೆಳೆಸ್ತೀವಿ ಸರ್. ಭತ್ತದ ಸಸಿನ ಬೆಳೆಸ್ಬೇಕಾದ್ರೆ ಬೆಳೆಸ್ತೀವಿ ಸರ್. ಆಮೇಲೆ 35 ದಿವಸದಿಂದ ಸರ್ ಆ ಕಡೆ ಒಂದು 5 ದಿವಸ ಗ್ಯಾಪ್ ನಲ್ಲಿ ಎಲ್ಲ ಹೊಲವನ್ನು ಅದವಾಗಿ ಮಾಡ್ಕೊಂಡ್ ಸರ 40 ದಿವಸಕ್ಕೆ ಭತ್ತ ನಾಟಿ ಮಾಡ್ತೀವಿ ಸರ್. ನಾವು ನಾಟಿ ಮಾಡಿದ ಒಂದು 10 ಅಥವಾ 12 ದಿವಸದಲ್ಲಿ DAP ಗೊಬ್ಬರ ಹಾಕ್ತೀವಿ ಸರ್. ಒಂದ್ಸರಿ 2 ಚೀಲ ಮಾತ್ರ ಹಾಕ್ತೀವಿ ಸರ್ ನಾವು, ಜಾಸ್ತಿ ಕೊಡಲ್ಲ ಸರ್. 2 ಎಕರೆ 28 ಗುಂಟಿಗೆ 2 ಚೀಲ DAP ಹಾಕತ್ ಸರ್. ನಾವು ಸಾವಯವ ಗೊಬ್ಬರ ಹಾಕಿರ್ತಾವಲ್ಲ ಅತಿ ಹೆಚ್ಚು ಶಕ್ತಿ ಇರ್ತದೆ ಸರ್ ಅದರಲ್ಲಿ. ಡಿಎಪಿ ಏನು ಕೊಡದೇ ಇದ್ರೂ ನಡೀತದ ಹೇಗೆ? ಏ ಇಲ್ಲ ಸರ, ಹಾಕ್ಲೇಬೇಕು ಸರ, ಯಾಕಂದ್ರೆ ಶಕ್ತಿಯುತವಾಗಿ ಮೇಲೆ ಬರ್ಬೇಕು ಸರ್. ಒಬ್ಬ ಮನುಷ್ಯ ಮೇಲೆ ಬರ್ಬೇಕಾದ್ರೆ ಆಹಾರ ಬೇಕಲ್ಲ ಸರ್, ಆ ರೀತಿ ಅದು ಎಷ್ಟು ತನ್ನ ಮಟ್ಟಿಗೆ ಇರ್ತದೆ ಸರ, ಇದನ್ನ ಹಾಕಿದ್ರೆ ಅತಿ ಹೆಚ್ಚು ಬರ್ತದೆ ಸರ. ಆಮೇಲೆ ಡಿ ಎ ಪಿ ಆದ್ಮೇಲೆ ಸರ್, ನಾವು ಮತ್ತೆ ಒಂದು ತಿಂಗಳ ಹೋದ್ಮೇಲೆ ಸರ್, 20 ದಿವಸ ಅಥವಾ 29-30 ದಿವಸದ ನಂತರ ಸರ, ಮತ್ತೆ ನಾವು 17-17 ಹಾಕ್ತೇವೆ ಸರ್. ಹ್ಮ್ ಸರ್, ಕಾಂಪ್ಲೆಕ್ಸ್ 17-17 ಹಾಕ್ತೇವೆ ಸರ್. ಹೌದು ಸರ್. ಸರ್, ಈಗ ನೀವು ಏನು ಬೆಳೀತಾ ಇರತಕ್ಕಂತ ಭತ್ತದಲ್ಲಿ ಏನೇನು ರೋಗ ಬಾಧೆಗಳು ಕಂಡು ಬರ್ತವೆ? ಅದು ಹೆಚ್ಚಿನ ಪ್ರಮಾಣದಲ್ಲಿ ಇರ್ತೋ ಕಡಿಮೆ ಇರ್ತದೋ ಅದನ್ನ ಹೇಗೆ ನಿಯಂತ್ರಣ ಮಾಡ್ತೀವಿ ಸರ್? ನಾವು ಅತಿ ಹೆಚ್ಚು ನಾವು ಯೂಸ್ ಮಾಡಿದಂತ ಸಾವಯವ ಗೊಬ್ಬರ ಆಯ್ತು ಸರ್, ಕೀಟನಾಶಕ ಆಯ್ತು ಜಾಸ್ತಿ ಬಳಸಿಲ್ಲ ಸರ್. ನಾವು ಎಂಡೋಸಲ್ಫಾನ್ ಮತ್ತು ಇನ್ನೊಂದು ಮೊನೊಕ್ರೆಟೋಪಾಸ್ ಅಂತ ಬರ್ತದೆ ಸರ್, ಅದನ್ನು ಮಾತ್ರ ಬಳಕೆ ಮಾಡಿವಿ ಸರ್. ನಾವು ಜಾಸ್ತಿ ಈಗ ಬರ್ತಕ್ಕಂತ ಕಾಂಪಿಟರ್ ಅವು ಅಂತ ಬಂದವು ಸರ್, ಅತಿ ಹೆಚ್ಚು ಬಳಕೆ ಮಾಡಲ್ಲ ಸರ್ ನಾವು. ಹ್ಞೂ ಸರ್, ಕಡಿಮೆ ಪ್ರಮಾಣದಲ್ಲಿ ಬಳಸ್ತೀವಿ ಸರ್. ನಮಗೆ ಕೀಟನಾಶಕ ಅಂದ್ರೆ ಅದು ಯಾವ ಕೀಟನಾಶಕ ಕಂಡು ಬರಲ್ಲ ಸರ್. ನಾವು ಒಮ್ಮೆಲೆ ಈಗ ಬೆಳೆ ಹಂತಕ್ಕೆ 30 ದಿವಸ ಅಥವಾ 35 ದಿವಸದ ನೆಲ್ಲ ಆಯ್ತು ಸರ್ ಅಂದ್ರ ಒಂದು ಬಾಧೆ ಕಂಡು ಬರ್ತದೆ ಸರ್, ಅದು ಸ್ವಲ್ಪ ಕೆಂಪು ರೋಗ ಅಂತ ಹೇಳಿ ಕಂಡು ಬರ್ತದೆ ಸರ್. ನಾವು ಯೂರಿಯಾ ಏನಾರ ಜಾಸ್ತಿ ಎರಡನೇ ಸರಿ ಕೊಟ್ಟರೆ ಮಾತ್ರ ಕೀಟಬಾಧೆ ಕಂಡು ಬರ್ತದೆ ಸರ್. ಯೂರಿಯಾ ಕೊಡಲಿಲ್ಲ ಅಂದ್ರೆ ಕೀಟಬಾಧೆ ಕಂಡು ಬರಲ್ಲ ಸರ್. ಹ್ಮ್ ಸರ್, ಯೂರಿಯಾ ಕೊಡಲ್ಲ ನೀವು? ಜಾಸ್ತಿ ಕೊಡಲ್ಲ ಸರ್, ಲಾಸ್ಟ್ ಕೊಡ್ತವ್ರಿ ಪೊಟ್ಯಾಸ್ ಮತ್ತೆ ಯೂರಿಯಾ ಕೊನೆ ಕ್ಷಣದಲ್ಲಿ 3 ತಿಂಗಳು ಆದ್ಮೇಲೆ ಸರ್. ಹ್ಮ್ ಸರ್. ಸರ್, ಈಗ ನಿಮ್ಗೆ ಎಷ್ಟು ಇಳುವರಿ ಬರ್ತದೆ ಎಕರೆಗೆ ಸರ್? 30-35 ನೋಡ್ರಿ ಅಷ್ಟೇ. ಈಗ ನಿಮ್ಮ ಸುತ್ತಮುತ್ತಲು ಕೆಲವರು ರೈತರು, ಕೆಲವು ಬೆರಳಣಿಕೆ ಎಷ್ಟು ಕೆಲವು ರೈತರು ರಾಸಾಯನಿಕ ಯಾವ ಗೊಬ್ಬರಗಳನ್ನು ಕೊಡದೆ ಭತ್ತವನ್ನ ಬೆಳೀತಾ ಇರೋದನ್ನ ನಾವು ಗಮನಿಸಿದೀವಿ. ನೀವು ಹಾಗೇನಾದ್ರು ಪ್ರಯತ್ನ ಮಾಡಿದ್ರ ಸರ್? ನಾವು ಡಿಎಪಿ ಬೇಡ, ಯೂರಿಯಾನೂ ಬೇಡ, ಕೊಟ್ಟಿಗೆ ಗೊಬ್ಬರ, ಸ್ಥಳೀಯವಾಗಿ ಏನೇನು ಸಂಪನ್ಮೂಲಗಳು ಸಿಗುತ್ತೆ ಅದನ್ನಿಟ್ಕೊಂಡು ನಾವು ಗೊಬ್ಬರದ ರೂಪದಲ್ಲಿ ಔಷಧಿ ರೂಪದಲ್ಲಿ ಸಿಂಪರಣೆ ಮಾಡಬಹುದು ಅಂತ ಏನಾದ್ರು ಪ್ರಯೋಗ ಮಾಡಿದಿರಾ ಸರ್? ಆ ತರ ಪ್ರಯೋಗ ಮಾಡಿಲ್ಲ ಸರ್ ನಾವು. ಆದ್ರೆ ಆ ತರ ಪ್ರಯೋಗ ಮಾಡಿದ್ರು ಇಳುವರಿ ಬರಲ್ಲ ಸರ್. ಈಗ ನಾವು ಈಗ ಸರ್ಕಾರದಿಂದ ಸಿಗ್ತಕ್ಕಂತ ಇವು ಗೊಬ್ಬರಗಳು ಇದಾವಲ್ಲ ಸರ್, ಆದ್ರೆ ಸ್ವಲ್ಪ ಶಕ್ತಿ ಬೇಕು ಸರ್ ಅವಕ್ಕೆ. ಈಗ ನಾವು ಸಾವಯವ ಗೊಬ್ಬರ ಹಾಕೋದ್ರಿಂದನೇ ಜಾಸ್ತಿ ಫಲವತ್ತತೆ ಬರಲ್ಲ ಸರ್. ಅದಕ್ಕೆ ಎಷ್ಟು ಬೇಕೋ ರೋಗ ನಿರೋಧಕ ಶಕ್ತಿ ಮಾತ್ರ ಇದೆ ಸರ್, ಇಲ್ಲಂತ ಹೇಳಲ್ಲ. ಆದ್ರೆ ಇವು ಹಾಕ್ಲೇಬೇಕು ಸರ್. ಅಂದ್ರೆ ನೀವು ಮಣ್ಣಿನ ಫಲವತ್ತತೆಯ ಗುಣಮಟ್ಟವನ್ನ ತಿಳ್ಕೊಳ್ಬೇಕಂದ್ರೆ ಮಣ್ಣು ಪರೀಕ್ಷೆ ಮಾಡುವ ವಿಧಾನ ಇದೆ, ನೀವು ಅದನ್ನ ಮಾಡಿಸಿದಿರಾ ಯಾವಾಗಾದ್ರೂ ಸರ್? ಮಣ್ಣಿನ ಪರೀಕ್ಷೆ ಇನ್ನೂ ಮಾಡಿಸಿಲ್ಲ ಸರ್. ನಾವು ಫಲವತ್ತತೆ ಮಾತ್ರ ನಾವು ಮಾಡಿ ನೋಡಿದೀವಿ ಸರ್, ಅದವಾಗಿ ಮಾಡಿ ಫಲವತ್ತತೆ ಮಣ್ಣಿನ ಫಲವತ್ತತೆ ನೋಡಿದೀವಿ ಸರ್. ಅಲ್ಲ, ಈಗ ಮಣ್ಣಿನಲ್ಲಿ ಯಾವ್ಯಾವ ಅಂಶಗಳಿದೆ ಅಂತ ತಿಳಿಯೋದೇ ಮಣ್ಣು ಪರೀಕ್ಷೆ ಮಾಡಿದ ಮೇಲೆ. ಅದಾದ್ಮೇಲೆ ನಿಮ್ಗೆ ಯಾವ್ಯಾವ ಗೊಬ್ಬರವನ್ನ ಕೊಡಬೇಕು ಅಂತಕ್ಕಂಥದ್ದು ತಜ್ಞರು ಸೂಕ್ತ ಮಾರ್ಗದರ್ಶನ ಮಾಡ್ತಾರೆ. ಆದ್ರೆ ನೀವು ಮಣ್ಣು ಪರೀಕ್ಷೆಗೆ ಯಾಕೆ ಮುಂದಾಗಿಲ್ಲ ಅಂತ ಸರ್? ಮಾಡಿಸ್ಬೇಕು ಸರ್, ಅದ್ರಗೋಸ್ಕರ ನಾವು ಕಾಯ್ತಿದ್ವಿ ಸರ್. ಅದು ಇನ್ನೊಂದ್ಸರಿ ಅವ್ರ ಸರ್ ಬಂದ ಹತ್ರ ಒಂದ್ಸತಿ ಕೇಳಿ ನಾವು ಮಣ್ಣು ಪರೀಕ್ಷೆ ಮಾಡಿಸ್ಬೇಕು ಸರ್. ಹ್ಮ್ ಸರ್. ಈಗ ಭತ್ತಕ್ಕೆ ನಿಮಗೆ ಮಾರುಕಟ್ಟೆ ಎಲ್ಲಿ ಎಲ್ಲೆಲ್ಲಿ ಮಾರಾಟ ಮಾಡ್ತೀರಿ ಹೇಗೆ ಸರ್? ನಾವು ಕನಕಗಿರಿ ಫಸ್ಟಿಗೆ ಗಂಗಾವತಿ ಹೋಗ್ತೀವಿ ಸರ್. ಇಡೀ ಮಾರುಕಟ್ಟೆಯಲ್ಲಿ ನಮ್ಮ ಒಂದು ಭತ್ತ ತಳಿ ಸರ್ ಸೋನಮಸರಿಗೆ ಅತಿ ಹೆಚ್ಚು ಬೆಲೆ ನಮಗೆ ಸಿಕ್ಕಿದೆ ಸರ್. ಹ್ಞೂನ್ರಿ, ಅಲ್ಲಿ ಮಾತ್ರ ನಮ್ಮ ಬೆಳೆನೇ ನಮ್ದು ನೆಲ್ಲ ಸರ್ ಅತಿ ಹೆಚ್ಚು ರೇಟ್ ಹೋಗಿರೋ ಸರ್. ಅವಾಗ 1580 ರೂಪಾಯಿ ಸರ್ ನಾವು ಮಾರಿದ್ವಿ. ಅಷ್ಟು ಮಾರಿಬಿಡ್ತೀರಾ? ಇಲ್ಲ ಸರ್, ಬರೀ 10 ಚೀಲ ಮನೆಗೆ ಅದು ಅವಶ್ಯಕತೆಗೋಸ್ಕರ ಹೋಗಿದ್ವಿ ಸರ್. 10 ಚೀಲ ಮಾತ್ರ ಮಾರಲ್ಲ ನೀವು? ಇಲ್ಲ ಇಲ್ಲ ಸರ್, ಯಾವಾಗ್ಲೂ ಇಲ್ಲ ಸರ್. ಮತ್ತೆ ಬೇರೆ ಅದೇ ನಮ್ಮ ಒಂದು ವಾರ ಆದ್ಮೇಲೆ ಇನ್ನೊಬ್ರು ಒಯ್ದಾರ ಸರ್, ಆದ್ರೆ 1130 ರೂಪಾಯಿ ತಗೊಂಡಾರ ಸರ್. ಆದ ಮತ್ತೆ ಆ ಇದಕ್ಕೆ ಏನ್ ತೊಂದರೆ ಇದೆ, ಅದಕ್ಕೆ ಏನ್ ಸಮಸ್ಯೆ ಇದೆ ಗೊತ್ತಿಲ್ಲ ಸರ್. ನಮಗೆ ಮಾತ್ರ ಬೆಂಬಲ ಬೆಲೆ ಸಿಕ್ಕಿದೆ ಸರ್. ಸಿಕ್ಕಿದೆ, ಒಳ್ಳೆ ಬೆಲೆ ಸಿಕ್ಕಿದೆ ನಿಮ್ಮ ಭತ್ತಕ್ಕೆ. ಈಗ ನೀವು ಏನು ಭತ್ತವನ್ನ ಬೆಳೀತಾ ಇದ್ರಿ, ಆಮೇಲೆ ನಿಮ್ಮ ಮನೆಗೆ ಬೇಕಾಗುವಂತ ಆಹಾರ ಧಾನ್ಯಗಳು ಬೇರೆ ಬೇರೆ ಯಾವ್ಯಾವ ಬೆಳೆಗಳನ್ನ ಬೆಳಿತೀವಿ ಸರ್? ನಾವು ಮನೆಯಲ್ಲಿ ಬೇಕಾದ ನಮ್ಗೆ ಜೀವನೋಪಾಯಕ್ಕಾಗಿ ಕೋತಂಬರಿ ಮತ್ತೆ ಮೆಂತ್ಯ ಸೊಪ್ಪು ಆಮೇಲೆ ಪುಂಡಿ ಪಲ್ಯ ಈ ತರ ಬೆಳೆಗಳನ್ನ ನಮ್ಗೆ ಜೀವನೋಪಾಯಕ್ಕಾಗಿ ಬೇಕಾದಂತ ಹಾಕೆಂತೀವಿ ಸರ್. ಅವನ್ನ ಮಾರಾಟ ಮಾಡ್ತವ್ರಿ. ಈ ಸದ್ಯ ಅಂದ್ರೆ ಬರಲ್ಲ ಸರ್, ನಾವು ಬೇಸಿಗೆಯಲ್ಲಿ ಕೋತಂಬರಿ ಆಮೇಲೆ ಮೆಂತ್ಯ ಇವು ಪುಂಡಿ ಈ ತರ ಸೊಪ್ಪುಗಳನ್ನ ಬೆಳಿತೀವಿ ಸರ್ ನಾವು. ಹ್ಞೂ, ಬೇಸಿಗೆ ಟೈಮಲ್ಲಿ ಮಾತ್ರ ಸರ್. ಈ ಸುಗ್ಗಿಯಲ್ಲಿ ಮಾತ್ರ ಒಂದು ಬೆಳೆ ನಾವು ಭತ್ತನೇ ಬೆಳೆಯೋದು ಸರ್. ಈಗ ಶತ್ರುಘ್ನ ಅವರೇ, ನೀವು ನಿಮ್ಮ ಕೃಷಿ ವ್ಯವಸ್ಥೆ ಒಳಗಡೆಗೆ ಸರ್ಕಾರದಿಂದ ಯಾವ್ಯಾವ ರೀತಿ ಲಾಭಗಳನ್ನ ತಗೊಂಡಿದ್ದೀರಿ? ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿಯವರು ಪ್ರಧಾನ ಮಂತ್ರಿ ಯೋಜನೆ ಅಡಿಯಲ್ಲಿ ಸರ್ ನಮ್ಗೆ ಬಂದಿದೆ ಸರ್.

ಬಿಡ್ತೀನಾ.